ಅಥವಾ ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟರ್ ಅಥವಾ ಎಕ್ಸಾಕೊನಜೋಲ್ ಕಾಂಟಾಫ್ ಎಂಬ ಶಿಲೀಂಧ್ರನಾಶಕ ಅದು 1 ml 1 ಲೀಟರ್ ನಂತೆ ವಾರಕ್ಕೆ 7 ದಿನಗಳ ನಂತರದಲ್ಲಿ ಸಿಂಪಡಣೆ ಮಾಡುವುದು ಅವಶ್ಯಕ. ಈ ಹೆಚ್ಚಾಗಿ ಮಳೆ ಬರುವ ವಾತಾವರಣದಲ್ಲಿ ಈ ರೋಗದ ತೀವ್ರತೆ ಹೆಚ್ಚು ಕಂಡು ಬರುತ್ತದೆ. ಹಾಗಾಗಿ ಈ ಒಂದು ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸುವಾಗ ಈ ಅಂಟು ದ್ರಾವಣವನ್ನ ಶಿಲೀಂಧ್ರನಾಶಕದೊಳಗಡೆ ಧರಿಸಿ ಸಿಂಪಡಣೆ. ಉದಾಹರಣೆಗೆ ಸೋಪಿನ ಪುಡಿ, ಯಾವುದೇ ಒಂದು ಸೋಪಿನ ಪುಡಿಯನ್ನ ಸುಮಾರು 15 ಲೀಟರ್ನ ಟ್ಯಾಂಕಿಗೆ 1 ಸ್ಪೂನ್ ಸೋಪಿನ ಪುಡಿಯನ್ನ ಬೆರೆಸಿಕೊಂಡು ಸಿಂಪಡಣೆ ಮಾಡಿದರೆ ಶಿಲೀಂಧ್ರನಾಶಕ ದ್ರಾವಣ ಎಲೆಗಳ ಮೇಲೆ ಆವರಿಸಿ ಈ ಒಂದು ಎಲೆಚುಕ್ಕೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ಬಾಳೆಯಲ್ಲಿ ಬಾಧಿಸಿರ್ತಕ್ಕಂತ ಒಂದು ಸಮಸ್ಯೆ ಅಂದ್ರೆ ಶಿಲೀಂಧ್ರ ಸೊರಗು ರೋಗ. ಇದನ್ನ ರೈತರು ತಮ್ಮ ಆಡು ಭಾಷೆಯಲ್ಲಿ ನೆಟ್ಟ ರೋಗ ಅಂತ ಕರೀತಾರೆ. ಈ ಒಂದು ಶಿಲೀಂಧ್ರ ಸೊರಗು ರೋಗ ಬಾಳೆಯಲ್ಲಿ ಪ್ರಮುಖವಾಗಿ ಬೇರುಗಳ ಮುಖಾಂತರ ಮತ್ತು ಕಾಂಡಗಳನ್ನ ಸಂಪೂರ್ಣವಾಗಿ ಕೊಳೆಯಿಸುವ ಒಂದು ಕೊಳೆಯುವ ರೋಗ. ಇದು ಮಣ್ಣಿನಲ್ಲಿ ಇರುವತಕ್ಕಂತ ರೋಗ. ಈ ರೋಗ ಆರಂಭವಾದ ದಿನಗಳಲ್ಲಿ ಬೇರುಗಳು ಸಂಪೂರ್ಣವಾಗಿ ಕೊಳೆಯುತ್ತವೆ. ಕೊಳೆಯುವುದರ ಜೊತೆಗೆ ಅದರಲ್ಲಿ ಕಪ್ಪು ಬಣ್ಣದ ವರ್ಣಕ್ಕಾಗಿ ತಿರುಗುತ್ತವೆ. ನಂತರ ಕಾಂಡದಲ್ಲಿ ನೀರು ಸರಬರಾಜು ಮತ್ತು ಆಹಾರ ಸರಬರಾಜು ಸಂಪೂರ್ಣ ಕುಂಠಿತಗೊಳ್ಳುತ್ತದೆ, ಅಂದ್ರೆ ಸರಬರಾಜು ನಿಲ್ಲುತ್ತದೆ. ನಂತರ ಏನಾಗ್ತದೆ ಅಂದ್ರೆ ಎಲೆಗಳ ಮೇಲೆ ಯಾವುದೇ ಒಂದು ಚುಕ್ಕೆಗಳು ಕಾಣಿಸೋದಿಲ್ಲ. ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಬಾಡುತ್ತದೆ, ಸರಗುತ್ತದೆ. ಸರಗುವುದರಿಂದ ಗಿಡದ ಭಾಗಶಃ ಎಲೆಗಳು ಸಂಪೂರ್ಣವಾಗಿ ಕೆಳಗಡೆ ಬಾಡಿ ಜೋತು ಬೀಳ್ತವೆ. ಜೋತು ಬೀಳೋದ್ರಿಂದ ಗಿಡ ಸಂಪೂರ್ಣವಾಗಿ ಮುರಿದು ಬೀಳುವ ಸಾಧ್ಯತೆ ಇರುತ್ತದೆ. ಯಾಕೆಂದ್ರೆ ಬೇರುಗಳು ಸಂಪೂರ್ಣವಾಗಿ ಒಣಗುವುದರಿಂದ ಅದರ ಒಂದು ಸ್ಯೂಡೋಸ್ಟೆಮ್ ಅಂದ್ರೆ ಆ ಒಂದು ಕಾಂಡದ ಭಾಗವು ಯಾವುದೇ ಒಂದು ಆಹಾರ ಪದಾರ್ಥ ಎಲ್ಲ ಸರಬರಾಜು ನಿಲ್ಲುವುದರಿಂದ ಭಾಗಶಃ ಅಥವಾ ಸಂಪೂರ್ಣವಾಗಿ ಗಿಡ ಮುರಿದು ಬೀಳುವ ಸಾಧ್ಯತೆ ಇದೆ. ಇದನ್ನ ಸೊರಗು ರೋಗ ಎಂದು ಕರೆಯುತ್ತಾರೆ. ಮಣ್ಣಿನಲ್ಲಿ ಈ ಶಿಲೀಂಧ್ರ ರೋಗ ಹೆಚ್ಚಾಗಿರ್ತದೆ. ಇದು ಒಂದು ಶಿಲೀಂಧ್ರ ಮಣ್ಣಿನ ಮುಖಾಂತರ ಬೇರಿನ ಮುಖಾಂತರ ಕಾಂಡದಲ್ಲಿ ಆವರಿಸಿ ಬೇರಿನ ಭಾಗವನ್ನು ಒಣಗಿಸುತ್ತದೆ. ಕೆಲವು ಸಂದರ್ಭದಲ್ಲಿ ಜಂತು ಹುಳು, ಬಾಳೆಯಲ್ಲಿ ಕಂಡು ಬರುವ ಜಂತು ಹುಳು, ಆ ಜಂತು ಹುಳು ಬೇರಿನ ಮುಖಾಂತರ ಪ್ರವೇಶಗೊಳ್ಳುತ್ತವೆ. ತದನಂತರ ಶಿಲೀಂಧ್ರ ಪ್ರವೇಶಗೊಂಡು ರೋಗ ಉಲ್ಬಣಗೊಳ್ಳಲು ಅಥವಾ ಹೆಚ್ಚಾಗಲು ಕಾರಣವಾಗುತ್ತೆ. ಅಂದ್ರೆ ಒಂದು ಸಾರಿ ಬಾಳೆಯಲ್ಲಿ ಸೊರಗು ರೋಗ ಕಂಡು ಬಂತು ಅಂದ್ರೆ ಅದರಲ್ಲಿ ಜಂತು ಹುಳದ್ದು ಕಾರಣ ಇರುತ್ತೆ, ಇನ್ನೊಂದು ಶಿಲೀಂಧ್ರ ಸೊರಗು ರೋಗದ ಕಣಗಳು ಸಹ ಎರಡು ಜೊತೆ ಜೊತೆಯಾಗಿ ಈ ರೋಗವನ್ನು ಹೆಚ್ಚು ತೀವ್ರತೆ ಆಗಲು ಕಾರಣವಾಗುತ್ತೆ. ಹಾಗಾಗಿ ಈ ಶಿಲೀಂಧ್ರ ರೋಗ ಕಂಡ ತಕ್ಷಣ ಈ ರೈತ ಬಂದವರು ಈ ಬಾಳೆಯ ಒಂದು ಗಿಡದ ಸುತ್ತ ಒಂದು ಗುಣಿಗಳಿಗೆ ಟ್ರೈಕೋಡರ್ಮ ಬರುತ್ತ ಕೊಟ್ಟಿಗೆ ಗೊಬ್ಬರ. ಟ್ರೈಕೋಡರ್ಮ ಅಂದ್ರೆ ಒಂದು ಜೈವಿಕ ಶಿಲೀಂಧ್ರ. ಇದು 1 ಕೆಜಿ ಟ್ರೈಕೋಡರ್ಮವನ್ನ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಒಂದು ಗಿಡದ ಪಕ್ಕದಲ್ಲಿ ಕುಣಿ ಸುತ್ತ ಹಾಕಿ ಅದರ ಜೊತೆಗೆ ಬೇವಿನ ಹಿಂಡಿ ಒಂದು ಗಿಡಕ್ಕೆ 1 ಕೆಜಿ. ನಂತರ ಪೋರೇಟ್ ಅಂದ್ರೆ ಇದು ಕೀಟನಾಶಕ, ಅಂದ್ರೆ ಈ ಒಂದು ಜಂತು ಹುಳುವನ್ನು ನಾಶಕ, ಪೋರೇಟ್ 3G ಅಂತ ಬರುತ್ತೆ. ಅದನ್ನ 100 ಗ್ರಾಂ ಒಂದು ಗಿಡಕ್ಕೆ. ಸೊ ಮೂರನ್ನು ಅಂದ್ರೆ ಟ್ರೈಕೋಡರ್ಮ ಬರುತ್ತೆ ಕೊಟ್ಟಿಗೆ ಗೊಬ್ಬರ 1 ಕೆಜಿ, ಬೇವಿನ ಹಿಂಡಿ 1 ಕೆಜಿ, ಪೊರೆಟ್ ಗ್ರಾನ್ಯೂಲ್ಸ್ ಅಂದ್ರೆ ಅದು 100 ಗ್ರಾಂ. ಈ ತರ ಮೂರನ್ನು ಕಲಸಿ ಮತ್ತು ಬೆರೆಸಿ ಒಂದು ಗಿಡಕ್ಕೆ ಹಾಕಿದರೆ ಈ ಒಂದು ಸೊರಗು ರೋಗದ ಬಾಧೆ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಎರಡನೇದು, ರೋಗ ಬಂದಂತ ಗಿಡಗಳಿಗೆ ಶಿಲೀಂಧ್ರ ನಾಶಕ, ಉದಾಹರಣೆಗೆ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜೆಬ್, ಅದು 1 ಗ್ರಾಂ 1 ಲೀಟರ್ ಒಂದು ಶಿಲೀಂಧ್ರ ನಾಶಕವನ್ನ ಫಸ್ಟ್ ದ್ರಾವಣ ತಯಾರು ಮಾಡಿಕೊಂಡು ನಂತರ ತಯಾರು ಮಾಡಿಸಿದಂತ ದ್ರಾವಣವನ್ನ ಗಿಡದ ಬುಡಗಳಿಗೆ ಸುರಿಯಬೇಕಾಗ್ತದೆ. ಸೊ ಈ ತರ ಮಾಡುವುದರಿಂದ ಬೇರು ಕೊಳೆ ರೋಗ ಅಥವಾ ಈ ಶಿಲೀಂಧ್ರ ಸೊರಗು ರೋಗವನ್ನ ಹತೋಟಿ ಮಾಡಬಹುದು. ಆಮೇಲೆ ಯಾವುದೇ ಕಾರಣಕ್ಕೂ ಸೊರಗು ಪೀಡಿತ ರೋಗದ ಗಿಡದಿಂದ ಆರೋಗ್ಯವಂತ ಗಿಡಗಳ ಮುಖಾಂತರ ನೀರನ್ನು ಆರಿಸಬಾರದು. ಯಾಕೆಂದ್ರೆ ಈ ರೋಗದ ಕಣ ಭೂಮಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನ ಮುಖಾಂತರ ಪ್ರಸಾರವಾಗ್ತದೆ. ಇದರ ಜೊತೆಗೆ ಬಾಳೆಯಲ್ಲಿ ಕಂಡುಬರುವ ಪ್ರಮುಖವಾದ ಒಂದು ನಂಜು ರೋಗ ಅಂದ್ರೆ ಎಲೆ ಗುಚ್ಚು ನಂಜು ರೋಗ. ಇದು ಎಲೆ ಗುಚ್ಚು ನಂಜು ರೋಗ ಒಂದು ಕೀಟಗಳಿಂದ ಹರಡುತ್ತದೆ. ಆ ಕೀಟಗಳಂದ್ರೆ ಎಪಿಡ್ ನುಸಿಗಳಿಂದ. ಈ ಒಂದು ನುಸಿಗಳು ರೋಗವಾಹಕವಾಗಿ ರೋಗ ಪೀಡಿತ ಗಿಡದಿಂದ ನಂಜು ಕಣವನ್ನ ರಸದ ಮುಖಾಂತರ ಹೀರಿಕೊಂಡು ಆರೋಗ್ಯವಂತ ಗಿಡಗಳ ಮೇಲೆ ರಸ ಇರುವಾಗ ರೋಗವನ್ನು ಪ್ರಸಾರ ಮಾಡ್ತಾರೆ. ಹಾಗಾಗಿ ಗಿಡದ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ ಅಂದ್ರೆ ಎಲೆಗಳು ದಪ್ಪ ಅಂದ್ರೆ ಎಲೆಗಳ ಗಾತ್ರ ಕಡಿಮೆ ಇರುತ್ತೆ, ಎಲೆಗಳು ಚಿಕ್ಕದಾಗಿ ದಪ್ಪವಾಗಿರ್ತವೆ, ಕಪ್ಪಗಿರುತ್ತೆ, ಕಡುಗೆಂಪು ಬಣ್ಣದಂದ್ರೆ ಕೂಡಿದ್ದು, ಆಮೇಲೆ ಎಲೆಗಳು ಸಂಪೂರ್ಣವಾಗಿ ಗುಚ್ಚು ತರ ಕಂಡು ಬರುತ್ತೆ. ಅಂದ್ರೆ ದೂರದಲ್ಲಿ ಸಂಪೂರ್ಣ ಗಿಡಗಳು ಕಸದ ಪೊರಕೆ ತರ ಕಂಡು ಬರುತ್ತೆ. ಅಂದ್ರೆ ಇದರಿಂದ ಯಾವುದೇ ತರ ಬೆಳವಣಿಗೆ ಇರೋದಿಲ್ಲ, ಆಮೇಲೆ ಇಳುವರಿ ಯಾವ ಎಲ್ಲ ಸಂಪೂರ್ಣ ಕಾಯಿಗಳು ಅಥವಾ ಗೊನೆಗಳು ಬಿಡದೆ ಕಾಯಿಗಳು ಕಟ್ಟದೆ ಸಂಪೂರ್ಣ ಗೊಡ್ಡಾಗುತ್ತೆ. ಸೊ ಇದು ಒಂದು ಬಾಳೆಯಲ್ಲಿ ಕಂಡು ಬರುವ ಒಂದು ಗುಚ್ಚು ನಂಜು ರೋಗ ಅಂತಾರೆ. ಈ ಒಂದು ನಂಜು ರೋಗದ ನಿರ್ವಹಣೆಗೆ ನಾಟಿ ಮಾಡುವ ಸಮಯದಲ್ಲಿ ರೋಗ ಪೀಡಿತ ಕಂದವನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಎರಡನೇದು, ಆರೋಗ್ಯವಂತ ಗಿಡಗಳ ಕಂದಗಳನ್ನು ನಾಟಿ ಮಾಡಿದ ಮೇಲೆ ಕೀಟನಾಶಕಗಳಾದ ಉದಾಹರಣೆಗೆ ಅಸಿಪೇಟ್ ಇರ್ಬೋದು, ಅದು 1 ಗ್ರಾಂ 1 ಲೀಟರ್, ಅಥವಾ ಕಾನ್ಫಿಡಾರ್ 0.5 ml ಪ್ರತಿ ಲೀಟರ್ಗೆ, ಅಥವಾ ಕೀಟನಾಶಕಗಳಾದ ಒಂದು ಮಾನಕ್ರೋಟಫಾಸ್ ಇದೆ, ಅದು 1 ml 1 ಲೀಟರ್. ಈ ತರ ಹಲವಾರು ಕೀಟನಾಶಕಗಳಿದೆ. ಉದಾಹರಣೆಗೆ ಡೈಫೆನ್ಥಿರಾನ್ ಅಂತ ಇದೆ, ಅಂದ್ರೆ ಪೆಗಾಸಿಸ್, 1 ಗ್ರಾಂ 1 ಲೀಟರ್. ಈ ತರ ಕೀಟನಾಶಕಗಳನ್ನು 1 ವಾರದ ನಂತರ ಸಿಂಪಡಣೆ ಮಾಡ್ತಾ ಬಂದಲ್ಲಿ ಈ ಹುಳುಗಳ ಹಾವಳಿಯನ್ನ ಕಡಿಮೆ ಮಾಡಿ ರೋಗವನ್ನು ಹತೋಟಿ ಮಾಡಬಹುದು. ಬೇರೆ ಯಾವುದೇ ಮುಖಾಂತರ ಈ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ರೋಗ ಪೀಡಿತ ಗಿಡಗಳನ್ನ ಕಿತ್ತು ಹಾಕ್ಬೇಕಾಗ್ತದೆ, ಇಲ್ಲಾಂದ್ರೆ ರೋಗದ ಪ್ರಸಾರ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದು ಒಳ್ಳೆಯ ಕಂದಗಳನ್ನು ಆಯ್ಕೆ ಮಾಡ್ಕೋಬೇಕು. ಎರಡನೇದು, ನಾಟಿ ಮಾಡಿದ ನಂತರ ಗಿಡಗಳಿಗೆ ಕೀಟಗಳ ಸಂಪರ್ಕ ಕಡಿಮೆ ಹೋಗುವ ಹಾಗೆ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಾ ಬಂದಲ್ಲಿ ಈ ನಂಜು ರೋಗವನ್ನು ಹತೋಟಿ ಕಡಿಮೆ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ 9742446509 ಈ ಒಂದು ದೂರವಾಣಿಗೆ ಕರೆ ಮಾಡಬಹುದು. ಇದುವರೆಗೆ ಬಾಳೆ ಬೆಳೆಯಲ್ಲಿ ನಂಜಾಣು ರೋಗ ಈ ಕುರಿತು ಬಳ್ಳಾರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾವು ಇವಾಗ ಒಂದು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ, ಅದು ಈಗ ಚಳಿಗಾಲ, ಕಳೆದ 2-3 ದಿವಸದಿಂದ ನಮಗೇನಾಗ್ತಾ ಇದೆ ಅಂದ್ರೆ ಅತಿ ರಾತ್ರಿ ಅಂದ್ರೆ ಕಡಿಮೆ ಉಷ್ಣಾಂಶದಲ್ಲಿ ತುಂಬಾ ಇಳಿಕೆ ಒಂದು ಕಂಡು ಬರ್ತಾ ಇದೆ. ಹಾಗೆ ನಿನ್ನೆ ಮುಂದಿನ 4-5 ದಿವಸದವರೆಗೂ ಸಹ ನಮಗೆ ಈ ಕಡಿಮೆ ಉಷ್ಣಾಂಶದಲ್ಲಿ ಸುಮಾರು 9 ಡಿಗ್ರಿ ಸೆಲ್ಸಿಯಸ್ ಇಂದ 12 ಡಿಗ್ರಿ ಸೆಲ್ಸಿಯಸ್ ಟು ನಮಗೆ ಉಷ್ಣಾಂಶ ದಾಖಲಾಗುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಈ ಒಂದು ಕಡಿಮೆ ಉಷ್ಣಾಂಶದಿಂದ ನಾವು ಯಾವ ತರ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಏನಾಗುತ್ತೆ, ಯಾವುದೇ ಒಂದು ಬೆಳೆ ಹೂವು ಮತ್ತು ಮೊಗ್ಗು ಹಿಡಿಯುವ ಒಂದು ಹಂತದಲ್ಲೇನಿರುತ್ತಲ್ಲ, ಆ ಒಂದು ಬೆಳೆಗಳಿಗೆ ಹೂವು ಮತ್ತು ಮೊಗ್ಗು ಉದುರುವ ಸಾಧ್ಯತೆಗಳಿರ್ತವೆ. ಆಮೇಲೆ ಕೆಲವೊಂದು ಬೆಳೆಗಳಲ್ಲಿ ಈ ಇಬ್ಬನಿ ಬೀಳುವುದರಿಂದ ರೋಗ ಮತ್ತು ಕೀಟಗಳ ಬಾಧೆಯು ಉಲ್ಬಣವಾಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ಸ್ವಲ್ಪ ತಾವು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗತ್ತೆ. ಹಾಗೇನೆ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಕೆಲವೊಂದು ಬೆಳೆಗಳು, ಮುಂಗಾರಿನ ಬೆಳೆಗಳ ಆಲ್ರೆಡಿ ಕಟಾವು ಮಾಡಿದ್ರ, ತೊಗರಿ ಇನ್ನು ಮಾಡ್ತಾ ಇದ್ದಾರೆ, ಮಾಡಿದ ಮೇಲೆ ನಾವು ತುಂಬಾ ಚೆನ್ನಾಗಿ ಒಣಗಿಸಿ ಶೇಖರಣೆ ಮಾಡ್ಬೇಕಾಗತ್ತೆ. ಹೇಗೆಂದ್ರಪ್ಪ, ಈಗ ಏಕದಳ ಧಾನ್ಯಗಳನ್ನ ಸುಮಾರು 11-12% ನಾವು ತೇವಾಂಶವನ್ನ ಇರುವ ಹಾಗೆ ನೋಡ್ಕೋಬೇಕು. ದ್ವಿದಳ ಧಾನ್ಯಗಳಲ್ಲಿ ಅದು ಎಷ್ಟು ಒಣಗಿಸ್ಬೇಕಂದ್ರೆ 9% ಬರುವರೆಗೂ ಒಣಗಿಸ್ಬೇಕು. ಎಣ್ಣೆಕಾಳುಗಳನ್ನ 8% ಮತ್ತು ತರಕಾರಿ ಬೀಜಗಳನ್ನ 5-6%, ಈ ರೀತಿ ಒಂದು ತೇವಾಂಶವನ್ನ, ಅಷ್ಟೇ ತೇವಾಂಶ ಇರುವ ಹಾಗೆ ನಾವು ಚೆನ್ನಾಗಿ ಒಣಗಿಸಿ ಶೇಖರಣೆ ಮಾಡಿದರೆ ನಮ್ಮ ಮುಂದಿನ ಒಂದೇನಾಗುತ್ತೆ, ಬೀಜಗಳು ಸುರಕ್ಷಿತವಾಗಿರ್ತವೆ, ನಮಗೆ ಮತ್ತೆ ಮುಂದಿನ ಬಿತ್ತಲಿಕ್ಕೆ ಅನುಕೂಲವಾಗ್ತೈತೆ. ಹಾಗೇನೆ ಈಗ ಸಾಮಾನ್ಯವಾಗಿ ಜಾನುವಾರುಗಳಿಗೆ ಈ ಒಂದು ಕಡಿಮೆ ಉಷ್ಣಾಂಶದಿಂದ ತೊಂದರೆಗಳಾಗ್ತಾ ಇದ್ದಾವೆ. ಆದ್ದರಿಂದ ಏನ್ ಮಾಡಬೇಕು, ತಮ್ಮ ಪ್ರಾಣಿ ಕೊಟ್ಟಿಗೆಗಳಂತ ಹೇಳ್ತೀವಿ ಅಥವಾ ಶೆಡ್ಗಳನ್ನ ಸ್ವಲ್ಪ ಬೆಚ್ಚಗೆ ಇರುವ ಹಾಗೆ ನೋಡ್ಕೊಳ್ರಿ. ಆಮೇಲೆ ಮಂಜು ಬೀಳುವುದರಿಂದ ಈ ತರ ರೋಗಗಳೆಲ್ಲ ಬರ್ತಾ ಇರ್ತವೆ. ಈಗ ನಾವು ಕಡಲೆ ಬೆಳೆಯಲ್ಲಿ ಬಂದ್ರೆ, ಹೂವಾಡು ಒಂದು ಹಂತದಲ್ಲಿ ತಪ್ಪ ಅಂತಂದ್ರೆ ಅದಕ್ಕೆ ನಾವು ಚಿಕ್ಪಿ ಮ್ಯಾಜಿಕ್ ಅಂತ ಹೇಳ್ತೀವಿ. ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಸಂಶೋಧನೆ ಮಾಡಿದ್ದ ಒಂದು ಪ್ರಾಡಕ್ಟ್ ಇದೆ. ಇದು ಏನ್ ಮಾಡ್ತೈತೆ ಅಂದ್ರೆ ಪೋಷಕಾಂಶಗಳನ್ನ ಒದಗಿಸ್ತಾ ಐತಿ. ಸೊ ಇದು ಒಂದಾಯ್ತು. ಎಷ್ಟಂದ್ರೆ 7.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆ ಮಾಡಬೇಕು. ಇದು ಇಲ್ಲಪ್ಪ ಅಂತಂದ್ರೆ ತಾವು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೈನಲ್ ಅಂತ ಹೇಳ್ತೀವಿ, ಇದರ ಮಿಶ್ರಣವನ್ನು ಸಹ ನಾವು ಸಿಂಪರಣೆ ಮಾಡಿ ಹೆಚ್ಚಿನ ಇಳುವರಿನ ಪಡೆಯಬಹುದು. ಈ ಸಿಂಪರಣೆಯನ್ನು ನಾವು 15 ದಿವಸಗಳ ಅಂತರದಲ್ಲಿ ಮಾಡಬೇಕಾಗತ್ತೆ. ಹಾಗೇನೆ ಕಡಲಿಯಲ್ಲಿ ಜಸ್ಟ್ ಲೇಟ್ ಆಗಿ ಯಾರಾದ್ರೂ ಬಿತ್ತಿರ್ತಾರಲ್ಲ, ಈಗ ಒಂದು 35-40 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ತಾವು ಏನ್ ಮಾಡ್ಬೇಕಂತಂದ್ರೆ ಹೂವು ಮತ್ತು ಕಾಯಿ ಉದುರುವುದನ್ನ ತಡೆಗಟ್ಟಲು ನ್ಯಾಪ್ತಲಿನ್ ಎಸ್ಟಿಕೆಸಿಡ್ ಅಂತ ಹೇಳ್ತೀವಿ, ಅದು ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ. ಸೊ ಇದರ ಒಂದು ಸಿಂಪರಣೆಯನ್ನು ಸಹ ತಾವು ಮಾಡಬಹುದು. ಹಾಗೇನೆ 40 ದಿವಸದ ಅಥವಾ 35 ದಿವಸದ ಬೆಳೆಯಲ್ಲಿ ನಾವು ಕುಡಿ ಚೀಟುವುದನ್ನ ಮಾಡಿದರೆ ಉತ್ತಮ ಪೊಂಗಲಗಳ ಸಂಖ್ಯೆ ಹೆಚ್ಚಾಗಿ ನಮ್ಗೆ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹತ್ತಿ ಬೆಳೆಯಲ್ಲಿ ನಾವು ಬಂದ್ರೆ ಹತ್ತಿ ಬೆಳೆ ಅಲ್ಲಿ ಹತ್ತಿ ಬಿಡಿಸಿದ ಮೇಲೆ ಆ ಕಸಕಡ್ಡಿಗಳನ್ನ ಗಿಡಗಳನ್ನ ಸುಟ್ಟು ಹಾಕಬಾರದು. ಅವನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಕಾಂಪೋಸ್ಟ್ ಗೊಬ್ಬರ ತಯಾರಿಸಲಿಕ್ಕೆ ನೆಕ್ಸ್ಟ್ ಸೀಸನ್ಗೆ ಅದನ್ನ ಒಂದ್ ಕಡೆ ಹಾಕಿ ನಾವು ಗೊಬ್ಬರ ತಯಾರು ಮಾಡಲು ಉಪಯೋಗ ಮಾಡುತ್ತೆ. ಈ ತರ ಮಾಡಿ ಅದನ್ನ ಸುಡದೆ ನಾವು ಉಪಯೋಗನ ಮಾಡಬಹುದು. ಆಮೇಲೆ ಹತ್ತಿ ಇನ್ನು ಬಿಡಿಸೋರಿದ್ರೆ ತಾವು ಬಿಡಿಸುವ ಒಂದು ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಯಾವುದೇ ಒಂದು ನಮಗೆ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಕಾಣಿಸ್ತಾ ಇದ್ದಾವೆ. ಹಾಗೇನೆ ಈ ಹತ್ತಿಯಲ್ಲೇ ಆಗ್ಲಿ ಅಥವಾ ತೊಗರಿ ಎರಡು ಓಕೆ ಎರಡು ಒಂದು ರಾಶಿ ಆದ್ಮೇಲೆ ಯಾವುದೇ ಕಸವನ್ನ ತಾವು ಸುಡಬೇಡಿ. ಅದನ್ನ ತಮ್ಮ ಒಂದು ಕಾಂಪೋಸ್ಟ್ ತಯಾರು ಮಾಡಿಕೊಳ್ಳಲು ಅಥವಾ ತಿಪ್ಪೆ ಗೊಬ್ಬರವನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಉಪಯೋಗ ಮಾಡ್ರಿ. ಆಮೇಲೆ ಈಗ ಹಿಂಗಾರಿನ ಒಂದು ಬೆಳೆಗಳಿಗೆ ಏನಾಗುತ್ತೆ, ಅತಿ ಮಂಜು ಮತ್ತು ಮಳೆ ಬರದೇ ಇರುವ ಒಂದು ಕಾರಣದಿಂದ ಏನಾಗುತ್ತೆ, ಜೋಳ ಆಗಲಿ ಕಡ್ಲೆ ಆಗಲಿ ಈ ಬೆಳೆಗಳಲ್ಲಿ ನಮಗೆ ತೇವಾಂಶದ ಕೊರತೆಯು ಸಹ ಎದ್ದು ಕಾಣಿಸ್ತಾ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವ್ ಏನ್ ಮಾಡಬೇಕು, ಆಲ್ರೆಡಿ ರಾಶಿ ಮಾಡಿದ ಒಂದು ಕಸಕಡ್ಡಿಗಳೇನಿರ್ತಾವಲ್ಲ ಅವು ಹೊದಿಕೆಯಾಗಿ ಈ ಬೆಳೆಗಳಲ್ಲಿ ನಾವು ಉಪಯೋಗ ಮಾಡಿದ್ರೆ ಆ ಒಂದು ಮಣ್ಣಿನಲ್ಲಿರುವ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಸಹಾಯವಾಗ್ತೈತೆ. ಆ ತೇವಾಂಶವನ್ನ ಆವಿಯಾಗಿ ಹೋಗದೆ ಇರೋ ತರ ನೋಡ್ಕೊಂಡು ನಮ್ಗೆ ಈ ಬೆಳೆಗಳಿಗೆ ಅನುಕೂಲ ಆಗತ್ತೆ. ಹಾಗೇನೆ ಈಗ ಹಿಂಗಾರಿ ಜೋಳಕ್ಕೆ ಬಂದ್ರೆ ನಾವು ಈ ತೆನೆ ಕಟ್ಟುವ ಒಂದು ಹಂತದಲ್ಲಿದೆ, ಸ್ವಲ್ಪ ತಮ್ಮ ನೀರಿನ ಅನುಕೂಲ ನೋಡ್ಕೊಂಡು ಒಂದು ನೀರು ಕೊಟ್ರೆ ತುಂಬಾ ಚೆನ್ನಾಗಾಗತ್ತೆ. ಹಾಗೇನೆ ಶೇಂಗಾದಲ್ಲಿಯೂ ಸಹ ನಾವು ಒಳ್ಳೆ ಚೆನ್ನಾಗಿ ಒಣಗಿಸಿ ಶೇಖರಣೆ ಮಾಡುವ ಒಂದು ಕಾರ್ಯವನ್ನ ನಾವು ಕೈಗೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅರ್ಧಮರ್ಧ ಒಣಗಿಸಿ ನಾವು ಚೀಲದಲ್ಲಿ ಹಾಕಿರ್ತಾರೆ ಏನಾಗುತ್ತೆ, ಅದು ಕೀಟ ಮತ್ತು ರೋಗಗಳಿಗೆ ತುತ್ತಾಗುವ ಒಂದು ಸಾಧ್ಯತೆಗಳಿರ್ತವೆ. ಸೂರ್ಯಕಾಂತಿಯಲ್ಲಿ ನಮ್ಗೆ ಅಲ್ಲಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗವನ್ನು ಸಹ ಬರ್ತಾ ಇದೆ. ಅದರ ಹತೋಟಿಗಾಗಿ ನಾವು 2 ಗ್ರಾಂ ಮ್ಯಾಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅಂತ ಹೇಳ್ತೀವಿ, ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಮೋಡ ಕವಿದ ವಾತಾವರಣದಿಂದ ಬೂದು ರೋಗ ಈ ತರ ಏನಾರ ಕಂಡು ಬಂತಪ್ಪ ಅಂದ್ರೆ ನಮ್ಗೆ 1 ml ಡೈಫೆನ್ಕೋನೋಜಲ್ 25 EC ಅಂತ ಹೇಳ್ತೀವಿ, ಇಲ್ಲ 0.5 ಗ್ರಾಂ ಮೈಕ್ರೋಬ್ಯೂಟಾನಿಲ್ 10 WP ಅನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ಈಗ ಸೂರ್ಯಕಾಂತಿ ನಾವು ಸಮ್ಮರ್ನಲ್ಲಿ ಅಂದ್ರೆ ಬೇಸಿಗೆ ಒಂದು ಬೆಳೆಯಲ್ಲಿ ನಾವು ಹಾಕ್ಬೇಕಾದ್ರೆ ನೀನು ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಹಾಕ್ತಾ ಇರ್ತೀವಿ, ಅದರ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನ ಬಳಸಿದರೆ ನಮ್ಗೆ ಉತ್ತಮ ಇಳುವರಿ ಬರಲು ಸಹಕಾರಿ ಆಗುತ್ತೆ. ಹಾಗೆ ಭತ್ತದ ಕಟಾವಾದ ಗದ್ದೆಗಳಲ್ಲಿ ಇದೇನಾಗುತ್ತೆ, ನಮ್ಗೆ ಅದು ತೇವಾಂಶವನ್ನ ಇರುತ್ತಲ್ಲ ಆ ತೇವಾಂಶವನ್ನ ಮತ್ತು ಪೋಷಕಾಂಶಗಳನ್ನ ನಾವು ಚೆನ್ನಾಗಿ ಉಪಯೋಗ ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಸಾಸಿವೆಯಾಗಿ 2ನೇ ಬೆಳೆಯನ್ನ ತೆಗೆದುಕೊಳ್ಬಹುದು. ಸೊ ಈ ರೀತಿ ಮಾಡುವುದರಿಂದ ನಮ್ಗೆ ಇಳುವರಿಯನ್ನ ಹೆಚ್ಚಿಸಲು ಸಹಾಯವಾಗ್ತೈತೆ. ಹಾಗೆ ಕಟಾವಾದ ಭತ್ತದವನ್ನು ಒಂದ್ ಕಡೆ ನಾವು ಬಣವೆಯನ್ನ ಹಾಕಿ ಮುಂದಿನ ಒಂದು ಬೇಸಿಗೆ ಕಾಲದಲ್ಲಿ ಅದನ್ನ ದನಕರುಗಳಿಗೆ ಮೇವಾಗಿ ಉಪಯೋಗಿಸಬಹುದು. ಮತ್ತೆ ಈಗ ಮೆಣಸಿನ ಗಿಡದಲ್ಲಿ ನಾವು ಬಂದ್ರೆ ಬಹುತೇಕ ಕಡೆ ಎಲ್ಲ ಅದೊಂದು ಕಟಾವಿನ ಅಂತ ನಡೀತಾ ಇದೆ. ಸೊ ಮಳೆಯು ಸಹ ಬರದೇ ಇರುವ ಒಂದು ಸಾಧ್ಯತೆಗಳಿರುವುದ ಮೆಣಸಿನಕಾಯಿ ಬಿಡಿಸುವ ಕಾರ್ಯವನ್ನು ತಾವು ಮುಂದುವರಿಸಿಕೊಂಡು ಹೋಗ್ಬೋದು. ಸೊ ರೈತ ಬಾಂಧವರು ಈ ಜಾನುವಾರುಗಳಲ್ಲಿ ಏನಾಗುತ್ತೆ, ಕಡಿಮೆ ಉಷ್ಣಾಂಶದಿಂದ ತೊಂದರೆ ಆಗ್ತಾ ಇರುತ್ತೆ. ಸೊ ಅವು ಜಾನುವಾರುಗಳ ಶೆಡ್ಗಳನ್ನ ಸ್ವಲ್ಪ ಬೆಚ್ಚಗಿಡಲು ತಾವು ಪ್ರಯತ್ನ ಮಾಡಲೇಬೇಕಾಗುತ್ತೆ. ಸೊ ರೈತ ಬಾಂಧವರು ಕೊನೆಯದಾಗಿ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಮುಂದಿನ ಒಂದು ವಾರದಲ್ಲಿ ನಮಗೆ ಉಷ್ಣಾಂಶದಲ್ಲಿ ಇಳಿಕೆ ಆಗುವ ಸಾಧ್ಯತೆಗಳಿರ್ತವೆ. ಅದೆಷ್ಟಂದ್ರೆ ಸುಮಾರು 9-12 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗ್ಬೋದು. ಸೊ ಆದ್ದರಿಂದ ಇದರ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶ.